ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ. ಮಾನಸಿಕ ಆರೋಗ್ಯ ತೊಂದರೆ ಯಾರಿಗೆ ಬೇಕಾದರೂ ಬರಬಹುದು, ಆದರೆ ದೆವ್ವ ಭೂತ ಜಾತಕ ದೋಷದಿಂದ ಬರೋದಿಲ್ಲ. ಕಾರಣ ಮೆದುಳಿನಲ್ಲಿ ಆಗುವ ನ್ಯೂರೋ ಕೆಮಿಕಲ್ಸ್ ಅಂದರೆ ನರವಾಹಕಗಳು ಸೆರೋಟೋನಿನ್ ಡೋಪಮಿನ್ ಇವುಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ತೊಂದರೆ ಬರಬಹುದು. ಮಾನಸಿಕ ತೊಂದರೆಗಳಿದ್ದಲ್ಲಿ ಟೆಲಿಮನಸ್ 144116ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಕೇಳಿ ಮಾವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಗಿ ಹಾಗೂ ನರಸಪ್ಪ ತುಕಾರಾಮ್ ರೇಕುಳಗಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಸ್ಟುಡಿಯೋದೊಳಗೆ ಕಾಳಗಿ ತಾಲೂಕು ರಟ್ಕಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರು ಮತ್ತು ಅವರ ಚಿರಂಜೀವ ನರಸಪ್ಪ ರೇಕುಳಿಗೆಯವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರ ಅನುಭವಗಳನ್ನು ಕೇಳೋಣ. ಅವರು ಮಾವಿನ ಕೃಷಿಯನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಅದು ಸಾವಯವ ಕೃಷಿ ಒಳಗ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅವರ ಅನುಭವ ನಮಗ ನಿಮಗ ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಯಾಕಪ್ಪ ಅಂತಂದ್ರೆ ಬಹಳ ಕಷ್ಟದಿಂದ ಅವರು ಮಾವಿನ ಕೃಷಿ ಮಾಡ್ತಾ ಇರೋದನ್ನ ಅವರ ಮಾತುಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಸಾಯಮ್ಮ ಅವರ ಬದುಕಿನ ವೃತ್ತಿ ಏನಪ್ಪ ಅಂತಂದ್ರೆ ಮೊದಲಿಗೆ ಅವರು ಕಸಬರಿಗೆಗಳನ್ನ ಮಾಡ್ತಾ ಇದ್ರು, ಕಡ್ಡಿ ಕಸಬರಿಗೆಗಳನ್ನ ಮಾಡಿ ಈಗಾದ್ರೂ ಮಾಡ್ತಾರೆ. ಕಸಬರಿಗೆಗಳನ್ನ ಮಾಡಿ ಅವರು ಮಾರಾಟ ಮಾಡುವಂತಹ ತಮ್ಮ ವೃತ್ತಿ ಜೀವನವನ್ನ ನಡೆಸುವಂತಹ ಒಂದು ಕಾಯಕದೊಳಗ ತೊಡಕೊಂಡಿದ್ರು. ಬರ್ತಾ ಬರ್ತಾ ಅವರು ಮಾವಿನ ಕೃಷಿಗೆ ಬರ್ತಾರೆ. ಯಾವ ರೀತಿ ಮಾವಿನ ಕೃಷಿ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲ ಸಾಯಮ್ಮ ತುಕಾರಾಮ್ ರೇಕುಳಿಗಿ ಅವರೇ ಮತ್ತೆ ನರಸಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸಾಯಮ್ಮ ಅವರೇ. ಈಗ ತಾವು ಮಾವಿನ ಕೃಷಿ ಮಾಡ್ತಾ ಇದ್ದೀರಿ, ಆದ್ರೆ ಅದಕ್ಕಿಂತ ಮೊದಲು ಕಸಬರಿಗೆ ಮಾಡಿ ಮಾರಾಟ ಮಾಡುವಂತಹ ಒಂದು ವೃತ್ತಿಯನ್ನ ಅವಲಂಬಿಸಿದ್ರಿ. ಕಸಬರಿಗೆ ಮಾಡುವಂತದ್ದೇನು ನಿಮ್ಮ ಮನೆತನದ ವೃತ್ತಿ ಕಾಯಕ? ಹೌದ್ರಿ. ಅದ್ ಹೆಂಗ್ ಮಾಡ್ತಾ ಇದ್ರಿ? ಎಲ್ಲಿಂದ ಸಂಪನ್ಮೂಲ ಬಳಸಿ ಕೆಲಸ ಮಾಡ್ತಾ ಇದ್ರಿ? ಮತ್ತೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಹೆಂಗಿತ್ತು ಬದುಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಬನಕ್ ಹೋಗಿ ಕೊಯ್ಕೊಂಡು ತಂದು ಮಾಡ್ಬೇಕ್ರಿ. ಒಣಯಾಗ್ಬೇಕು, ಬಡಿಬೇಕು, ಸೀಳ್ಬೇಕು, ಕಟ್ಬೇಕ್ರಿ. ಹಳಗ್ ಹೋಗಿ ಸಿಂಧಿ ಬಾರಿಗಿರಿ. ಸಿಂಧಿ ಬಾರಿಗೆ ಪಡಿ ತರಂದು ಒಣ ಹಾಕ್ಬೇಕು. ಒಣ ಹಾಕಿ ಏನದ ಬಡ್ದು ಸೀಳಿ ಕಟ್ಬೇಕ್ರಿ. ಕಟ್ಟಿಗೇಸಿ ಮತ್ತ ಗೀರ್ಬೇಕ್ರಿ. ಸಣ್ಣ ಕೂದಲಪ್ಪ ಗೀರಿ ಮಾಡಿ ತಂದಿಗೇಸಿ ಅವಾಗವಾಗ ನಾವು ಹಳ್ಳಿ ಮೇಲೆ ಮಾರ್ತಿದ್ದೇವ್ರಿ. ಹಳ್ಳಿ ಮೇಲೆ ಮಾರದ್ ಬಿಟ್ಟು ಈಗ ಗುಲ್ಬರ್ಗದವ್ರು ಜರ ಪರಿಚಯ ಆದವ್ರಿ. ಆಗಣ ಏನದ ನಮ್ ತಂದು ಹಾಕ್ರಿ ಅಮ್ಮಣ್ಣ, ತಂದು ಹಾಕ್ಲತ್ತೀವ್ರಿ ಗುತ್ತಿಗೆ. ಅವ್ರಿಗೆ ತಂದು ಹಾಕೋದು ನಮ್ಮ ಮಗ ಇರ್ತಾರೆ ದೊಡ್ಡ, ಅದನ್ನು ಅವನ ಕೈಲಿ ಕಳ್ಸ್ಲತ್ತೀವ ನಾವು. ಮೊದ್ಲೇ ನೀವು ಒಬ್ಬರೇ ಮಾಡ್ತಿದ್ರಿ ಅದನ್ನ? ಸಿಂಧಿ ಕಸಬರಿಗೆ ನೀವು ಒಬ್ಬರೇ ಮಾಡ್ತಿದ್ರಿ ಅಥವಾ ನಿಮ್ಮ ಮನೆಯಾಗ ಎಲ್ಲರೂ ಕೂಡ ಮಾಡ್ತಿದ್ದೇವ್ರಿ? ನಾವು ಎಲ್ಲರೂ ಕೂಡ ಎಲ್ಲಕ್ಕ ನಾವು ಗಂಡ ಹೆಣ್ತೀನಿ, ಯಾರು ಇಲ್ಲ, ಅತ್ತಿ ಇಲ್ಲ, ಮಾವು ಇಲ್ಲ, ಯಾರು ಇಲ್ಲ, ನೀವಿಬ್ರೇ ಮಾಡ್ತಾರೆ? ಗಂಡ ಹೆಣ್ತೀನಿ ಮಾಡ್ತಿದ್ದೇವ್ರಿ ಅಷ್ಟೇ. ಅದೇ ಮಾಡ್ಕೋತ ಮಾಡ್ಕೋತ ಇದು ಜೀವನ ಇಷ್ಟೇ ಎಷ್ಟು ದಿನ ಅಂತ ಇರ್ತಾವ. ಬಾರಿಗೆ ನಂದೆ ಸಿಂಧಿ ಗಿಡ ಅಂದ್ರೆ ಬನ್ನಕ್ ಹೋಗಿ ತಗೊಂಡ್ ಬರ್ತಿದ್ರಿ? ಸಿಂಧಿ ತೆಲ್ವೆಲ್ಲ ತಗೊಂಡ್ ಬರ್ಬೇಕ್ರಿ. ಸಿಂಧಿ ಏನ್ ಮಾಡ್ತಿರೋ ಸರ್? ಸಿಂಧಿ ಮಾರ್ತಿರಲ್ರಿ ಆ ಟೈಮ್ನಾಗ ಬಹಳ ಇತ್ತರಿ ಗಿಡಗಳು, ಎಲ್ಲ ಸಿಂಧಿನೂ ಬಂದೈತ್ರಿ. ಎಲ್ಲ ಈಗ ಏನದಂದ್ರ ಹೊಲದಗಳ ಮೇಲೆ ಅವಲಂಬಿತ ಬಹಳ ಐತ್ರಿ ಮಂದಿ. ಅವಕ್ಕಿಂತ ಕಿತ್ತಿಗೆ ಎಲ್ಲ ಹೊಲಗಳು ಮಾಡ್ಕೊಲತ್ತರಿ, ಕಮ್ಮ ಆಗ್ಯಾದ್ರಿ. ಹಿಂಗಾಗಿ ಇವ್ರಿಗೆ ಏನಾಯ್ತ್ರಿ, ಇಲ್ಲ ಹಿಂಗ್ ಕಮ್ಮ ಹಾಕೋತ ಹೊಂಟತು. ಈಗ ಭಾರಿಗಿರ್ ನಮಗ್ ಬೊಂಬೆ ತನ ಹೋತಿರ್ ಸರ್, ನಾವು ಹೋಲ್ಸೇಲ್ ತೋತಿರಿ ಸರ್. ಅವ್ರು ಬಟ್ಟೆ ಮಿಲ್ ಹೋದಿದ್ರಿ, ಅದು ಏನ್ ಮಾಡ್ತಿರೋ ಮುಂದೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಅಂದ್ರೆ ಬಟ್ಟೆ ಮಿಲ್ ನಮ್ಗೆ ಗೊತ್ತಾಗ ತೊಗೊಂಡೋಗಿ ಸರ್, ಅವ್ರು ಹೋಯ್ತಿರ ಕಡ್ರಿ. ಹಂಗೆ ಮಾಡ್ಕೋತ ಮಾಡ್ಕೋತ ನಾವು ಬಹಳ ಸಣ್ಣ ಇದ್ದೀರ, ಅವ್ರು ಸ್ವಲ್ಪ ನೋಡ್ತಿದ್ರು ಅಟ್ಟ ಸ್ಕೂಲ್ಗೆ ಹೋಗ್ತಿದ್ರು. ನಾವ್ರ ನಮ್ಮ ತಾಯಿಯವರು ನಮ್ಮ ತಂದೆಯವ್ರು ಅಷ್ಟೇ ಮಾಡೋರ್ರಿ. ಮುಂದೆ ನಾವು ಹೇಳ್ತ ಹಂಗಿದ್ದಾಗ ರೀ ಮಾವಿನ ಗಿಡ ಒಂದು ಗುತ್ತಿಗೆ ತೊಗೊಂಡೆ ಸರ್. ಹಿಂಗೆ ಒಬ್ರು ಗೌಡ್ರು ಬಲ್ರಿ, ಒಂದು 4 ಎಕರೆ ಒಳಗೆ ಒಂದು 200 ಗಿಡ ಇದ್ದೀವ್ರಿ ಸರ್. ಅವ್ರು 200 ಗಿಡ ಇದ್ದೀವ್ರಿ. ಒಂದ್ಸರಿ ಏನದಂತಂದ್ರೆ ಹಿಂಗೆ ಗಿಡ ಇವು ಕೊಡವ ಹೆಂಗ್ರಿ ಅಂತ ಹೋಗಿ ಕೇಳಿದೀವ್ರಿ. ಕೊಡ್ತೇವ್ರಿ ಅಂತಂದ್ರೆ ಅವ್ರು ಕೊಡ್ತೇವ್ ಅಂದ್ಮ್ಯಾಕ ಸರ್ ಯಾಕಾಗಲಕ್ರಿ ನಾವು ತೋತೇವ್ರಿ ಮಾಡ್ತೇವೆ ವರ್ಷಿಗೆ ಅಂತ. ಹಾ ನಾವು ಮಾಡಿದೆ ಸರ್, ವರ್ಷಿಗೆ ಎಷ್ಟು ಕೊಡ್ರಪ್ಪ? ಒಂದು 30,000 ರೂಪಾಯಿ ಅಂತಂದ್ರೆ ಫಸ್ಟ್ ರೀ. ಯಾಕಾಗಲಕ್ಕಂತಂದ್ರೆ ನಮ್ಮ ಮಾಮರ್ ನಾವು ಪಾಟ್ನಾಗ ಕಲ್ತಿಗೆ ಮಾಡಿದೇವ್ರಿ. ನೆಕ್ಸ್ಟ್ ವರ್ಷಿಗೆ ಏನೈತ್ರಿ, ಅವ್ರು ನಮ್ಮ ಮಾಮರಿಗೆ ನಾವು ಕಲಿಯಲ್ಲಪ್ಪ ಅಂತಂದ್ರು. ನೀವೇ ಮಾಡ್ಕೊರಿ ನಮ್ಗೆ ಆಗಲ್ಲ ಅಂತಂದ್ರು. ನಮ್ ತಾಯಿ ತಂದೆ ನಾವ್ ಎಲ್ಲರೂ ಅಲ್ಲೇ ಒಂದು 22 ಎಕರೆ ಹೊಲ ಅದರಿ ಸರ್. ಅವ್ರ ಗೌಡ್ರದ್ರಿ 4 ಎಕರೆ ಅಷ್ಟ ಮಾಯಿನ ತೋಟ ಅದರಿ. ಅವ್ರೇನಂದ್ರು ಇಲ್ಲೇ ರೂಮ್ ಕೊಡ್ತೇವ್ ತೋಟದಾಗ, ಇಲ್ಲೇ ಇರ್ರಿ ನೀವ್ ಎಷ್ಟ್ ವರ್ಷ ಇರ್ತೀರಿ ಇರಪ್ಪ ಮಾಡ್ಕೋರಿ ಅಂತಂದ್ರೆ ಹಂಗೆ ವರ್ಷ ವರ್ಷ ಮಾತಾಡ್ತಿದ್ದೇವ್ರಿ. ಬ್ಯಾಸ್ಗಿ ಒಳಗ್ರಿ ಮಾಯಿನ ಸೀಸನ್ ಮಾಡ್ಕೋತೀವ್ರಿ. ಈ ಮಳೆಗಾಲ ಈಗ ಏನಂತಂದ್ರೆ ಮುಂಗಾರದಾಗ್ರಿ ಹಿಂಗಾರದೊಳಗ ಏನಂತಂದ್ರೆ ಇದೇ ಮಾಡ್ಕೋತೀವ್ರಿ. ಒಂದ್ ತಿಂಗಳಷ್ಟಾರ ಏನದ ಅಂತಂದ್ರೆ ಈಗ ನಾವು ಮಾಯಿನ ಸೀಸನ್ ಮಾಡ್ತೇವ್ರಿ. ಒಂದ್ ತಿಂಗಳ ಏನು ಮಾಡಪ್ಲೇನೆ ಇಲ್ರಿ, ಅದೇ ಮಾಯಿಕಾಯಿ ಕಡಿಯದ್ರಿ, ಅಡಿ ಹಾಕದ್ರಿ, ಅವಕ್ಕೆ ಏನಿದ ಅಂತ ನೋಡ್ಕೊಂಬೋದ್ರಿ. ಹಿಂಗ್ ಜರ ಬಾಲ್ಯ ಬರಲ್ಲಪ್ಲೆ ನೋಡೋದ್ರಿ, ಯಾಕಡೆ ಹೋಗಪ್ಲೆ ಇರಲ್ಲ ಸರ್. ಅದಕ್ಕೆ ಅಲ್ಲೇ ಮಾಡಿದ್ರಿ, 5 ವರ್ಷ ಮಾಡಿದೆ ಸರ್ ಒಬ್ಬರದೇ ತೋಟ. ಮುಂದೇನಂತಂದ್ರೆ ನಾವು ಕೊಡಲ್ಲಪ್ಪ, ನಾವು ಹೆಚ್ಚು ಪಟ್ಟು ಕೊಡ್ತೇವೆ ಹಂಗೆ ಹಂಗಲ್ಲ ಸರ್. ಬೇರೊಬ್ರು ಬಂದಿಗೆ ಸರ್ ಅವ್ರಿಗೆ ಕಾಂಪಿಟೇಷನ್ ಮಾತಾಡಿದ್ರು. ಕಾಂಪಿಟೇಷನ್ ಹಿಂಗೆ 5 ವರ್ಷದ ಒಮ್ಮೆ ಕೊಡ್ತೇವ್ರಿ ನಾವು, 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಂದ್ರು ಸರ್ ಅವ್ರು. ಅಂದ್ರೆ ನೀವು ಮತ್ತೆ 5 ಲಕ್ಷ ಕೊಡಪ್ಲೆ ಅಂತಂದ್ರೆ ಮಾಡ್ರಿ, ಇಲ್ಲಾದ್ರೆ ಬೇಡ ಅಂತಂದ್ರು ಸರ್ ಅವ್ರು. ಅಂದ್ರೆ ನಾವಂತಂದ್ರೆ 5 ಲಕ್ಷ ಎಲ್ಲಿಂದ ಕೊಡೋರು ನಿಮಗೆ ಒಂದೇ ಸರಿ ಆಗಲ್ ಕೊಡೋದಂತಂದ್ ನಾನು ಮಾಡಿದವ್ರು ಸುಮ್ನೆ ಯಾಕೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅಂತಪ್ಪರಿ. ಈಗ ಒಂದ್ ವರ್ಷ ಹೆಚ್ಚಿಗೆನೂ ಆತಾರ, ಒಂದ್ ವರ್ಷ ಕಮ್ಮಿ ಆತವ್ರು ಹೋಗ್ರಿ. ಕಾಯಿನು ಹೆಚ್ಚಿಗೆ ಹಿಡಿದಿರಿ, ಒಂದ್ ಸರಿ ಕಮ್ಮಿ ಹಿಡಿತಾರೆ. ಈಗ ನಾವು ಇಷ್ಟು ಕೊಟ್ಟ ಮ್ಯಾಗ ನಾಳೆಗೆ ಒಂದ್ ವರ್ಷನಾಗ ಏನರ ಕಮ್ಮಿ ಆಯ್ತ್ರಿ, 200 ಗಿಡ ಅವ್ರ 200 ಗಿಡದಾಗ 50 ಗಿಡಕ್ಕೆ ಆಯ್ತ್ರಿ ಅಂತಂದ್ರೆ ಅದ ಹೆಂಗ್ ಮಾಡ್ಬೇಕ್ರಿ ಅಂತ ನಾವು ತಂದೇವಿ. ಅದು ನಮಗೆ ಹೇಳೋದಿಲ್ಲಪ್ಪಿ ಅಂತಂದ್ರೆ ಮುಂದೇನದ ನೀವು 5 ವರ್ಷನೊಳಗೆ ಎಷ್ಟ್ ಆಗ್ತದ ಎಷ್ಟ್ ಬಿಡ್ತದ ನಮಗ, ಆದ್ರೆ ಎಷ್ಟು ದುಡ್ಡು ಕೊಟ್ಟರೆ ನಾವು ಕೊಡ್ತೇವೆ, ಎಲ್ಲರೂ ಕೊಡಲ್ಲ ಅಂತಂದ್ರೆ ಸರ್ ನಗದೇ ಕೊಡ್ಬೇಕ್ರಿ. 5 ಲಕ್ಷ ಇದೇ ವರ್ಷ ಅಣಿಸ್ಬೇಕಂತಂದ್ರೆ ಔಟ್ ಆಗಲ್ರಿ ಅಂತಂದೇವ್ರಿ. ಬಿಟ್ಟಿಗೆ ನಮಗೇನತ್ರಿ ಈಗ 5 ಲಕ್ಷ ರೂಪಾಯಿ ಇವ್ರಿಗೆ ಕೂಡ ಬದಲ ಯಾಕೆ 5 ಲಕ್ಷ ರೂಪಾಯಿದಾಗ ನಮ್ ಭಯನೇ ಆತದ ನಮ್ ಹೊಲ್ದಾಗ. ಒಟ್ಟಾರೆ 60-70 ರದಾಗೆ ಮಾಡ್ತಿದ್ದೇವ್ರಿ ಅವ್ರು. ಹಂಗೆ 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೀಳದತ್ರಿ. ಮತ್ತೆ ಕೊಡೋದ್ರಿ ಇವ್ರಿಗೆ ಅಂತ ನಾವು ಭಯ ಹೊಡೆದೇವ್ರಿ. ನಮ್ ಅಂದ್ರೆ ನಿಮಗೆ ಮೊದಲ ನೀರಾವರಿ ವ್ಯವಸ್ಥೆ ಇದ್ದಿದ್ದಿಲ್ಲ? ಇದ್ದಿಲ್ಲ ಸರ್. ನಿಮ್ಮ ಹೊಲ ಎಷ್ಟಿತ್ತು? 2 ಎಕರೆ 15 ಗುಂಟೆ ಇತ್ತು ಸರ್. 15 ಗುಂಟೆ 15 ಗುಂಟೆ ಒಳಗೆ ಕ್ಯಾನಲ್ ಹೋಯ್ತು ಸರ್. ಅದು ನಂದು 10 ಗುಂಟೆ ರೀ. 10 ಗುಂಟೆ ಕ್ಯಾನಲ್ ಹೋಗ್ಯಾದ್ರಿ. ಕ್ಯಾನಲ್ ಹೋದ ಮ್ಯಾಕ್ ರೀ ಕಟ್ ಆಗಿ 2 ಎಕರೆ 5 ಗುಂಟೆ ಅದ ಸರ್. 2 ಎಕರೆ ಒಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದಿದ್ದಿಲ್ಲ? ಮಾಡ್ತಿರ್ ಸರ್. ಅದು ಕ್ಯಾನಲ್ ಏನ್ ಹೋಯ್ತು ಹೋಯ್ತು ರೀ, ಬೀಳ್ ಹಾಕಿದೇವ್ರಿ. ಬೀಳ್ ಹಾಕಿ 5-6 ವರ್ಷ ಊರೇ ಬಿಟ್ಟು ಹೋದೇವ್ರಿ. ಬಿಟ್ಟಾಗ ಅವ್ರ ಹೊಲ್ದಾಗ ಇದ್ದೇವ್ ಅಂತ ಹೇಳ್ತೀನಿ ನೋಡ್ರಿ. ಕಂಟಿನ್ಯೂ ಮಾತ್ರ ನಾ ಡೈಲಿ ಬರ್ತೀರಿ, 8th ಕ್ಲಾಸ್ ಇದ್ದೀರಿ ಅವಾಗ್ರಿ. ಅಲ್ಲಿಂತ ಟೆಂಪೋ ಬರ್ತಿದ್ದೇವೆ ಸರ್. ನಾವು ಬಂದ್ರೆ ಅಡಗಲ್ ಬಂದು ಸಾಲಿಗೆ ಬಂದ್ರೆ ಮತ್ತೆ ಹೋಗ್ತೀರಿ. ಹಿಂಗಾಗಿ ಸರಿ ಬಾಡೆ ಬಣ್ಣದ ಬಿಟ್ಟೇವಲ್ರಿ, ಬಾಯಿ ಹೊಡೆದೇವ್ರಿ ನಮ್ಮ ಹೊಲ್ದಾಗೆ. ದುಡ್ಡು ಖಾಲಿ ಆಯ್ತ್ರಿ ನಂಬಲ್ ನೋಡ್ರಿ. ಬಾಯಿ ಇಮಿಡಿಯೇಟ್ ಆಗಿ ಸೌಗಿಂದಾಗ ಹಚ್ಬೇಕಂತಂದ್ರೆ ಆಲಿಲ್ಲ ಸರ್. ಬಾವಿ ಹೆಂಗ್ ಹೊಡೆದ್ರಿ? ಬಾವಿ ಹೊಡೆದಕ್ಕಿಂತ ಬೋರ್ವೆಲ್ ಮಾಡಿದ್ರೆ ಬರೋಬ್ರಿ? ಬೋರ್ವೆಲ್ ಮಾಡಿದ್ರೆ ಕರೆಂಟ್ ವ್ಯವಸ್ಥೆ ಇದಿಲ್ಲ ಸರ್. ಬಹಳ ದೂರ ಐತ್ರಿ. ಅವಾಗಾದ್ರೂ ದೂರ ಐತ್ರಿ, ನಾವು ಬಾಯಿ ಹೊಡೆದ್ರು ದೂರ ಐತ್ರಿ ಸರ್. 10 ಕಂಬ ಬೀಳ್ತೀವಿ ಸರ್. ಈಗ ನಾವು ಸ್ವತಃನೇ ಖರ್ಚ ಮಾಡ್ರಿ 15,000 ರೂಪಾಯಿ ಒಂದ್ ಕಂಬ ರೀ. ಎಲ್ಲ ವೈರ್ ಬಂತ್ರಿ, ಅವ್ರು ಹಾಕದ್ ಬಂತ್ರಿ, ಎಲ್ಲ ಬಂತ್ರಿ. 15,000 ರೂಪಾಯಿ ಒಂದ್ ಕಂಬ ಮಾತಾಡಿಗೆ ಸರಿ, ಒಟ್ಟು 1.5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೇವೆ ಸರ್. ಈಗ ನಾವು ಮತ್ತೆ ಮೋಟರ್ ಅವೆಲ್ಲ ನೀರಂದು ಸ್ಟಾರ್ಟರ್ ಅವೆಲ್ಲ ತರ್ಲಾಕ ಒಂದ್ 50,000 ರೂಪಾಯಿ ಖರ್ಚಾಯಿದ್ರಿ ನಮ್ರಿ. ಒಟ್ಟು 2 ಲಕ್ಷ ರೂಪಾಯಿ ಖರ್ಚಾಯ್ತು ಸರ್. ಇದು ನೀವು ಬಾವಿ ತೆಗ್ದಿದ್ದು ಯಾವಾಗ? ಬಾವಿ ತೆಗ್ದಿದ್ದು ಸರ್ 2009 ರೊಳಗೆ ಸರ್. 2009 ರೊಳಗೆ ತೆಗದ್ರಿ? ಬಾವಿ ಒಳಗ ನೀರ್ ಬಂದು ಸರ್. ನೀವು ಅನ್ಕೊಂಡಷ್ಟು ನೀರ್ ಸಿಕ್ಕೋ ಸರ್. ಎಷ್ಟು ಆಳ ಬಾವಿ ಸರ್? ಈಗ ಸದ್ಯಕ್ಕೆ 40 ಫೀಟ್ ಅದ ಸರ್. ಫಸ್ಟ್ ನಾವು ಹೊಡೆದಾಗ ಏನಂತಂದ್ರೆ 12 ಫೀಟ್ ಹೊಡೆದ ಸರ್. 12 ಫೀಟಿಗೆ ನೀರ್ ಸಿಕ್ಕತ್ರಿ ನಮ್ಗೆ. ನೀರ್ ಸಿಕ್ಕದ ಮ್ಯಾಗ ಸರ್ ಮುಂದೆ ಏನೈತ್ರಿ, ಸ್ವಲ್ಪ ದುಡ್ಡು ಕಡಿಮೆ ಇತ್ರಿ ನಮ್ಗೆ. ಆ ಟೈಮಿನ ಒಳಗೆ 1 ವರ್ಷ ಬಿಟ್ಟೇವ್ರಿ. ಮತ್ತೆ ಕಟ್ಟಡ ಎಲ್ಲ ಮಾಡ್ಕೊಂಡೇವ್ ಸರ್. ಮತ್ತೆ ದುಡ್ಡು ಕಮ್ಮಿ ಇದ್ದಾಗ ಮತ್ತೆ ಕರಿಕೆಲಿಂದ ಕಟ್ಕೊಂಡೇವ್ರ ಮ್ಯಾಗ. ನಮ್ಗೆ ಅನುಕೂಲ ಹೆಂಗದ ಸರ್ ಹಂಗ ಮಾಡ್ಕೊಂಡೇವ್ರಿ. ನಮ್ಮ ಮನೆಗೆ ನೌಕರಿ ಸಾಲ ಮಾಡಿ ಅಂದ್ರೆ ನೀವು ಏನು ಬಾರ್ಗಿ ಕೆಲಸ ಮಾಡ್ತಿದ್ರಿ, ಅದ್ರದ್ದು ಏನು ಆದಾಯ ಬರ್ತಿತ್ತು ಅದ್ರ ಮೇಲೆ ವರ್ಷಕ್ಕೆ ಎಷ್ಟು ಉಳಿತೀರಿ ಸರ್? ಅದ್ರದ್ದು ಏನಾದ್ರೆ ಹಾಕದ್ರಲ್ರಿ, ಕೂಡಿಟ್ಕೊಂಡ್ರಿ. ಮತ್ತೆ ಬ್ಯಾಸಿಗೆ ಒಳಗೆ ಕೆಲಸ ಮಾಡಿದ್ರಿ, ಮಳೆಗಾಲದಾಗ ಏನ್ ಕೆಲಸ ಮಾಡ್ತೇವಲ್ರಿ, ಅದು ಒಟ್ಟು ಏನದಂದ್ರೆ ಬ್ಯಾಸಿಗೆ ತನಕ ಕೂಡಿಟ್ಕೊಂಬೋದ್ರಿ. ಅಡ್ಡಿಲ್ಲ, ಈಗ ಬಾವಿ ತೆಗಿಯೋ ಮುಂದೆ ಹೆಚ್ಚಿಗೆ ದುಡ್ಡು ಬೇಕಾಗ್ತದ ಅಂತ ಹೇಳಿ ನೀವು ಹೆಚ್ಚಿಗೆ ಕೆಲಸ ಮಾಡಾಕತ್ರಿ? ಅನ್ನೋದು ಬಾರಿಗೆ ಕೆಲಸ ಹೆಚ್ಚಿಗೆ ಮಾಡ್ಬೇಕಾಯ್ತು. ದಿವಸಕ್ಕೆ ಎಷ್ಟು ತಾಸು ಮಾಡ್ತಿದ್ರ ನೀವು? ಮುಂಜಾನೆ ಏನಂದ್ರೆ 6:00 ಎದ್ದೇವ ಅಂತಂದ್ರೆ ಆಯ್ತ್ರಿ, ಅದ್ರ ಮೇಲೆ ಕುಂತಂಗ. ಯಾವಾಗಿಂದ ಶುರು ಮಾಡ್ತಿದ್ರಿ ಕೆಲಸ? ಮುಂಜಾನೆ 8:00 ಕೂಡ್ತಿದ್ದೇವ್ರಿ. ಅಲ್ಲಿಂದ ಮತ್ ಏಳು 8 ಮಕ್ಕೊಂಬತ್ತನ ಅಷ್ಟೇ. ಸಂಜೆ ತನಕನು ಮಾಡ್ತಿದ್ರಿ? ಸಂಜೆ 8:00 ಮಕ್ತಿದೇವ್ರಿ. ಮತ್ತೆ ಎಲ್ಲಾ ಕೆಲಸ ಅಂದ್ರೆ ಬನಕ್ ಹೋಗಿ ಕಡ್ಡಿ ತಗೊಂಡ್ ಬರೋದು, ಅದ್ರ ನಂತರ ಅದ್ರಗೇನು ಸಂಸ್ಕಾರ ಮಾಡ್ಬೇಕು ಅವೆಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ಬಾರಿಗೆ ಕಟ್ಟುವಂತ ಕೆಲಸನು ನೀವೇ ಮಾಡ್ತಿದ್ರಿ? ನಾವೇ ಮಾಡ್ತಿದ್ವಿ. ನೀವು ನಿಮ್ಮ ಮನೆಯವ್ರ ಕೂಡಿ ಮಾಡ್ತಾ ಇದ್ರಿ? ನಸಿನಾಗ ಇನ್ನ 5 ಗಂಟೆಗೆ ಅದು ಪರ್ಕಿ ತರ್ಲಕೋತಿದ್ರಿ. ಅವು ಪರ್ಕಿ ತಂದು ಒಣ ಹಾಕಿ ಒಣಗದ ಬಳಕ ಅಡಿಗೆ ಮಾಡ್ಕೊಂಡು ತಿಂತೇವೋ ಏನಿಲ್ಲೋ ಹಂಗೆ ಮತ್ತೆ ಅದೇ ಮಾಡಕ್ಕೆ ಕೊಡ್ತಿದ್ದೇವ್ರಿ. ಇಷ್ಟು ಕಷ್ಟ ಮಾಡಿದೇವ್ರಿ. ಎಷ್ಟು ಬಾರಿಗೆ ಹಾಕ್ತಿದ್ವು ಒಂದು ದಿವಸಕ್ಕೆ? ಒಂದ್ ದಿವಸ ಎಲ್ಲಿ ಒಂದು 20 25. ಮೂವತ್ತು ಎಂದ. ಈಗ ಬಾವಿ ತೋಡೋದಕ್ಕೆ ರೊಕ್ಕ ಬೇಕು ಅಂತಂದಾಗ ಅಲ್ಲಿ ಮತ್ತೆ ಹೆಚ್ಚಿಗೆ ನೀವು ಮಾಡ್ತಿದ್ರೆ ಹೆಂಗ್, ಎಷ್ಟು ಹೆಚ್ಚು ಮಾಡ್ತಿದ್ರಿ ಒಂದ್ ದಿವಸಕ್ಕೆ ಕೆಲಸ ಎಷ್ಟು ಬಾರಿಗೆ ಆಗ್ತಿದ್ವು? ಹಾತಿವ್ರು ಒಂದೊಂದ್ ದಿನ ಪನ್ನಾಸ್ ಹತ್ತಿವು. ಜರ ಹೆಚ್ಚಿಗೆ ಹೆಚ್ಚಿಗೆ ಹಂಗೆ ಮಾಡ್ಕೋತಿದ್ರಿ, ಅವ್ನ ಕಷ್ಟ ಹೆಂಗ್ ಮಾಡಿದ್ವಿ ಹಂಗ ಆತಿತ್ತು ನೋಡ್ರಿ. ಕಾರಣ ಕರ್ಪದ್ ಬಂದ್ರ ಕಮ್ರಿ, ನಾವ್ ನಮ್ಮಲ್ಲಿ ಡಿಪೆಂಡ್ ಇದ್ದಬ್ಲಿ ಸ್ವಲ್ಪ ಕೆಲಸ ಮಾಡೋದು ಕೆಲಸ ಮಾಡಿದ್ರಿ ಬೇಕು ನಮಗ್ ಅಂತೇಳಿ. ಆದ್ರ ಏನು ಬಾಡಿಗೆ ಕಟ್ಟತಿದ್ರಿ, ಅದ್ರ ನಂತರ ಮಾರಾಟ ಒಂದ್ ಮಾಡ್ಬೇಕಲ್ಲ, ಎಲ್ಲಾ ಪೂರಾ ಮಾರಾಟ ಆಗ್ಬೇಕು ಮತ್ತ ಅದ ಹೆಂಗ ಆಗ್ತಿತ್ತು? ಅಲ್ಲೇ ಹಳಿ ಮೇಲೆ ಮಾರ್ತಿದ್ದೇವು, ಇಲ್ಲ ಅಂದ್ರೆ ಇಲ್ಲಿ ಗೋದಾಮ ಇತ್ರಿ, ಇಲ್ಲಿ ಯಾರು ಮಾಡ್ತೀರಿ? ನೀವೇ ಮಾಡ್ತೀರಿ ಅಥವಾ ಮತ್ತೆ ಯಾರು ನರ್ಸಪ್ಪ ನೀವು ಮಾಡ್ತೀರಿ? ನಮ್ ಬಾಬರ್ ಓದ್ತೀರಿ. ಈ ವಾರತನರಿ ಒಂದು 400-500 ಆದವ್ರಿ, ಅವ್ರು ಬಂದ್ರಿ ಇಲ್ಲಿ ಗೋದಾಮ ಇತ್ರಿ. ನಮ್ ರಡಗಲ್ದಾಗ ನಮ್ ಹೇಳ ಸಮಾಜದವ್ರು ಏನ್ ಹಾರಲ್ರಿ, ಅಷ್ಟು ಮಂದಿ ಕೂಡಿಗೆಸ್ ಒಂದು ಟಮಟಮ್ ಮಾಡ್ಕೊಂಡ್ರಿ. ಅವಾಗ ಟಮಟಮ್ ಇದಲ್ರಿ, ಇಲ್ಲ ಟ್ರ್ಯಾಕ್ಟರ್ ಇದ್ದವಲ್ರಿ, ಅವ್ರು ಟ್ರ್ಯಾಕ್ಟರ್ದಾಗ ಹಿರ್ಕೊಂಡು ತಂದು ಗೇಸ್ರಿ. ಇಲ್ಲಿ ಸಂಡೇ ದಿನ ಬಂದ್ರಿ, ಇಲ್ಲಿ ಹಾಕಿ ಗೇಸಿ ಸಾಯಂಕಾಲ ಮತ್ತೆ ಬಂದ್ಬಿಡ್ತೀರಿ ರಡಕಲ್ಕ. ಒಮ್ಮೆ ಅವ್ರು ರೊಕ್ಕ ಕೊಡ್ತೀರಿ, ಈ ಒಂದು ವಾರಕ್ಕೆ 2,000 ಅಲ್ರಿ, 3,000 ಅಲ್ರಿ, ಒಮ್ಮೆ ಕೊಟ್ಟಿಗೆ ಅವ್ರು ತಗೊಂಡ್ಬಿಡ್ತೀರಿ. ಅಂದ್ರೆ ಏನು ಈ ಕಸಬರ್ಗಿಯಿಂದ ನೀವೇನು ಆದಾಯ ಬರ್ತಿತ್ತು ಅದು ನೀವು ಬಾವಿ ತೋಳೋದಕ್ಕೆ ಹಾಕಿದ್ರಿ? ಕಸಬರ್ಗಿ ಬಿದಿಷ್ಟ್ರಿ, ಅದೇನು ಮಾಯಿನ ತೋಟ ಮಾಡಿದೇವು 4-5 ವರ್ಷ ಅಂತಂದೇವಲ್ರಿ, ಅದೆಷ್ಟು ಒಂದು ಆದಾಯ ಇದ್ರಿ, ಅದು ಅದು ಕೂಡ ಇಟ್ಕೊಂಡು ಮಾಡಿದೇವ್ರಿ. ಅಡ್ಡಿಲ್ಲ. ಈಗ ಬಾವಿ ಯಾವ ರೀತಿ ನೀವು ತೋರಿಸಿದ್ರಿ? ಏನು ಕೂಲಿ ಫಸ್ಟ್ ಇಟಚ್ ಹಚ್ಚಿದೇವ್ರಿ, ಅದ್ರಲ್ಲಿಂದ ಎಷ್ಟು ಮಾಡಿದೇವ್ರಿ ಕೆಲಸ, ಒಂದ್ 35-70 ಫಸ್ಟ್ ಮಾಡಿದೇನ್ರಿ. ಉದ್ಯೋಗ ಖಾತ್ರಿ ಒಳಗೆ ಮಾಡಿದ್ರಿ, ಉದ್ಯೋಗ ಖಾತ್ರಿದಾಗ ಆತರಿ ನಿಮಗ, ಉದ್ಯೋಗ ಖಾತ್ರಿದಾಗ ಮಾಡಿಸ್ರಿ, ಅವ ಏನದ ಮುಂದೇನದ ಏನ್ರ ಆತದ, ಅವು ಜಾಬ್ ಕಾರ್ಡ್ ಇರ್ತಾವ್ರಿ, ಜಾಬ್ ಕಾರ್ಡ್ನಾಗ ನಿಮ್ಗೆ ಬರ್ತಾವ ರೊಕ್ಕ, ಅವ್ರಿಗೆ ತಿಗಸ್ ಕೊಡ್ಲ ಬರ್ತದ ಅಂತಂದ್ರಿ. ಯಾಕೆ ಇಲ್ಲಕ್ರಿ ಅಂತ ಮಾಡಿದೇವ್ರಿ, ಅವೆಲ್ಲ ಏನೇನೋ ಆಗ್ಲಿಲ್ಲ, ಹೋಗ್ಲಾಕ್ ಬಿಡ್ರ ಅಂದ್ರೆ ನಾವು ಒಟ್ಟು ಇದು ಮಾಡ್ಲಿಲ್ಲ, ಕೇರೆ ತೋಲಿಲ್ಲ ಅವ್ರು, ನಾವು ಆ ಕಡೆ ಹೋಗ್ಲಾಕ ಅಂತ ಬಿಟ್ಕೊಟ್ಟು. ಸುಮ್ನೆ ಯಾಕ್ರಿ ಅವ್ರು ಆಗಲ್ರಿ, ಅವ್ ಬಿಲ್ ಅಂತಂದ್ರಿ, ಆಗಲ್ಲೋದ್ರ ಇಲ್ಲಿ ಬಿಡ್ರಿ, ನಮ್ ರೊಕ್ಕ ಮನಿ ಬೇವ ನಾವು ಹಾಕಿದೆ. ಹೋಗಲ್ಲ, ನೀರ್ ಬಿದ್ದಾವ ಅಂದ್ರೆ ಜೈಸಾಬ್ ಬಂದನು, ಎಲ್ಲಾ ಬಂದ್ರು, ಫೋಟೋ ತಕೊಂಡು ಹೋದ್ರು, ಬರ್ತಾವ್ ರೊಕ್ಕ ಅಂದ್ರು, ಯಾರು ಒಂದ್ ರೂಪಾಯಿ ಕೊಟ್ಟಿಲ್ಲ ನೋಡ್ರಿ ಸಾಬ್ರಿ. ಅಲ್ಲಿಂದ ಹಂಗೆ ಏನದಂತಂದ್ರೆ ಮತ್ತೆ ಕಿರಣ್ ಹಚ್ಚಿದೇವ್ರಿ, ನಮ್ಮ ಬಾಬರು ನಾವು ರೀ ಲೇಬರ್ ತೊಗೊಂಡೇವ್ರಿ, ತೊಗೊಂಡು ಕಿರಣ್ಲಿಂದ ಕೆಲಸ ಮಾಡಿದೇವ್ರಿ. ಮತ್ತೆ ರೀ ಮುಂದೇನದ 45 feet ಆಗಿದ್ರಿ ಈಗ ಗುಮ್ಮ, ಏನಂದ್ರೆ ನಮ್ ಗಿಡಕ್ಕ ನಮ್ಗೆ ಅನುಕೂಲ ಅದ್ರಿ. ಅಂದ್ರೆ 45 feet ಬಾವಿ ಅದ, ಎಷ್ಟು ನೀರ್ ಅದಾವ ಈಗ? ಈಗ ನೀರ್ ರೀ ಮತ್ತ ಒಂದ್ 25-30 feet ಅದಾವ. ಈಗ ಇಲ್ಲಿ ತನಕ ಏನು ಮಳೆ ಆಗ್ಯದ, ಮಳೆ ಆಗಿದ್ದಕ್ಕೆ ನಿಮ್ಮಲ್ಲಿ ನೀರಿನ ಒಂದು ಮಟ್ಟ ಹೆಚ್ಚಾಗ್ಯದ ಏನಾದ್ರೂ ನಿಮ್ಮ ಬಾವಿಗೆ? ಮಳೆಗಾಲ ಟೈಮಿಗೆ ನಮಗೇನು ಕಮ್ಮಿ ಕೊರತೆ ಇಲ್ಲ, ಬಾಯಿ ಫುಲ್ ಆಗ್ತದ್ರಿ. ಬ್ಯಾಸ್ಗಿ ಒಳಗೆ ಏನದಂದ್ರೆ ಮತ್ತೆ ತೆಳಗ್ ಹೋಗ್ತಲ್ರಿ, ನೀರ್ ತೆಳಗ್ ಹೋದ್ರು ಬಿ ನಮ್ ಗಿಡಕ್ಕ ಏನ್ ನಮ್ಗೆ ಕಮ್ಮಿ ಬೀಳತ್ತಪ್ಪ ಅಮ್ಮಬ್ಲಿಲ್ರಿ ನೀರು. ಈಗ ಮತ್ತೆ ಮಾವಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ, ಮತ್ತೆ ಯಾವಾಗ ಹಚ್ಚದ್ರಿ, ಎಷ್ಟು ಮಾವಿನ ಗಿಡಗಳನ್ನ ಈಗ ಹಚ್ಚಿರಿ, ನಿಮ್ಮ ಹೊಲದೊಳಗ ಯಾವ ರೀತಿ ಕೃಷಿ ಮಾಡ್ತಾ ಇದ್ರಿ ಮಾವಿನ ಕೃಷಿ ಒಂದ್ ಸ್ವಲ್ಪ ಹೇಳ್ತೀರಿ? 2015 ಮಾವಿನ ಗಿಡ ಸಸಿ ತಂದೆ ಸರ್, ಡಿಸಿಪ್ಲಿಂತ ಎಲ್ಲ ತೆಗೊಡ್ಕೊಂಡಿದ್ರಿ, ತೆಗೊಡ್ಕೊಂಡು ಗೆಸಿ ಡ್ರಿಪ್ ಮಾಡಿದೇವ್ರಿ. ಒಂದ್ ಟ್ರಿಪ್ ಇಂದ ಆಗ್ಯದ್ರಿ, ಡ್ರಿಪ್ ಇಂದ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟ ಸರ್, 90% ಏನಿತ್ತಲ್ರಿ, 10% ಎಷ್ಟು ಕಟ್ಟದಿತ್ತಲ್ರಿ, 10% ನಾವ್ ಏನಾದ್ರು ಕಟ್ಟಿದೇವ್ರಿ. ಎಕರೆಗೆ 10,000, ಟೋಟಲ್ ಒಂದ್ 26,000 ಕಟ್ಟಿದೇವ್ರಿ. ಅಂದ್ರೆ ಫುಲ್ ಅಮೌಂಟ್ ಕಟ್ಕೊಂಡ್ರು ಅವ್ರ ಪೆಲ್ಲೆ ರೀ, ಒಂದ್ 40,000 ಕಟ್ಕೊಂಡ್ರು, 40,000 ಕಟ್ಕೊಂಡ್ರು ರಿಟರ್ನ್ ಏನಂತಂದ್ರೆ ನಮ್ಗೆ ಮತ್ತೊಂದ್ 26,000 ರಿಟರ್ನ್ ಆಗ್ದ್ರು. ಅದು ನಮ್ಮಲ್ಲಿ ಎತ್ಕೊಳಿದ್ರಿ, ಮಾರಿಗೆಸಿ ಕಟ್ಟಿದೇವ್ರಿ, ಸ್ವತಃ ಮಾಡಿದ್ರು, ಮತ್ತ ಅವ್ರು ರಿಟರ್ನ್ ಹಾಕಿದ್ರು ನಮ್ಮ ಅಕೌಂಟಿಗೆ ರೀ. ನೀರ್ ಬಿದ್ದ 1 rupee ಬಾಯಿ ಹೊಡೆದ್ ಮ್ಯಾಕ್ರಿ, ನೀರ್ ಖಾಲಿ ಮಾಡ್ಲಾಕ ಇಂಜನ್ ಬೇಕಲ್ಲತ್ತವ್ರಿ, ಇಂಜನ್ ತೊಗೊಂಡೇವ್ರಿ, ಒಂದ್ 14,000 ಕೊಟ್ರಿ. ಇಂಜನ್ ತೊಗೊಂಡ್ ಹಂಗೆ ಕೆಲಸ ಮಾಡ್ಕೊಂಡು ಬಾಯಿ ಕೆಲಸ ಮಾಡ್ಕೊಂಡ್ ಮ್ಯಾಕ ಆದ್ಮ್ಯಾಕ್ರಿ 2009 ಬಾಯಿ ಹೊಡೆದೇವ್ರಿ, ಬಾಯಿ ಹೊಡೆದ ಮ್ಯಾಗ ಬಿಟ್ಟೇವ್ರಿ ಸರ್, ದುಡ್ಡು ಇರ್ಲಿಲ್ಲ ನಮ್ಮಲ್ಲಿ. ಈಗ ಸಸಿ ತರ್ಬೇಕಂತಂದ್ರೆ ಆಗ್ಲಿಲ್ರಿ, ದುಡ್ಡೇ ಇರ್ಲಿಲ್ಲ. ಸಸಿ ತಂದ ಮ್ಯಾಗ್ರಿ ಮತ್ತೆ ಡ್ರಿಪ್ ಅದು ಮಾಡ್ಕೊಂಡೇವ್ರಿ, ಡ್ರಿಪ್ ಮಾಡ್ಕೊಂಡು ಗೆಸಿ ಆಯ್ತದೆ. ಸಸಿ ಎಲ್ಲಿಂತಂದ್ರಿ, ಯಾರು ನಿಮ್ಗೆ ಸಹಾಯ ಮಾಡಿದ್ರ, ಇಂಥದೇ ಸಸಿ ತಗೊಂಡ್ಬರ್ರಿ, ಇಂಥದೇ ತಳಿ ಬೇಕು, ಇಲ್ಲಿ ಚಲೋ ಬರ್ತಾವ ಅಂತೇಳಿ ಯಾರಿಗೆ ಕೇಳಿ ಮಾಡಿದ್ರಿ ನೀವು? ಈಗ ನಾವು ತೋಟ ಮಾಡಿದೇವಲ್ ಸರ್, ಆ ತೋಟದವ್ರಿಗೆ ಕೇಳಿದೇವ್ರಿ, ನೀವು ಎಲ್ಲಿಂದ ತಂದಿರಿ, ಎಲ್ಲಿಂದಿಲ್ಲ ಅಂತ ಕೇಳಿದೇವ್ರಿ. ಹಿಂಗ ಪೆದ್ದಪುರದಾಗ ತಂದೇವ್ ಅಂತಂದ್ರು, ಪೆದ್ದಪುರದಾಗ ಇಲ್ರಿ, ಹೈದ್ರಾಬಾದ್ ಬಿಲ್ರಿ, ಸಂಗಾರೆಡ್ಡಿ ಕಡೆಗೆ ವ್ಯಾಪಾರ ಮಾಡಿದೇವಲ್ರಿ ನಾವೇರಿ. ಯಾವ್ದು ಮಾಡಿದ್ರೆ ಚಲೋ ಅದ ಅಂತಂದ್ರೆ, ಮಲ್ಲಿಕಾ, ದಶರ, ಕೇಶರ, ಹಿಮಾಯತ್, ಗುಲ್ಬರ್ಗ್ ಮಾರ್ಕೆಟ್ ಬರ್ತಿದ್ದೇವ್ರಿ. ಇಲ್ಲಿ ಸೂಪರ್ ಮಾರ್ಕೆಟ್ ಬರ್ತೀವಲ್ರಿ ಗುಲ್ಬರ್ಗ್ರಿ, ಈಗ ಮಾರ್ಕೆಟ್ನಾಗ ಯಾವ ಡಿಮ್ಯಾಂಡ್ ಅದ ಅಂತಂದ್ರೆ ಜರ ಗೊತ್ತಾಗೈತಲ್ರಿ. ಹಿಂಗಾಗಿ ಅದೇ ಏನದಂದ್ರೆ ಮುಂದ್ರೆ ನಮ್ಮ ಜರ ಬದಕ್ರಿ ನಮ್ಮ ದೊಡ್ಡಪ್ಪರು ಇರ್ತಾರೆ, ಅವ್ರಿಗೆ ಹಚ್ಚಿಗೆ ಸರ್ಕಂಡು ನಾವು ಕೇಳ್ಕೊಂಡೇವ್ರ ಸಸಿ ಹೆಂಗೆ ಸಿಗ್ತಾವೆ ಹೆಂಗಂತಂದ್ರೆ ಅವ್ರ ಬ ಸಿಗ್ತಾವ ಬರಪ್ಪ ಅಂತಂದ್ರೆ ಬಾಬರ್ ನಾವು ಹೋದೇವ್ರಿ. ಹೋಗಿ ಸರಿ ತೊಗೊಂಡ್ ಬಂದೇವ್ರ ತಂದ ಮೇಲೆ ಗುಂಡಿ ತಂದು ಬೆಳಗ್ ನಿಮ್ ಮಳಿನೇ ಹೋಯ್ತ್ರಿ ಒಂದ್ ತಿಂಗಳು ಎರಡು ತಿಂಗಳು ಮಾಯನ್ ಗಿಡ ರೀ ಮನಿ ಮುಂದೆ ಇಳಿಸ್ಕೊಂಡಿದ್ದೇವ್ರಿ ಹೊಲ ತಂದಿದ್ದೇಳ್ರಿ ಹೊಲದಾಗ ಡ್ರಿಪ್ ಮಾಡಿಲ್ಲ ಟ್ರಪ್ ಮಾಡಿಲ್ಲ ಕರೆಂಟ್ ಇಲ್ಲ ಏನಿಲ್ಲ ಹಚ್ಚಿದ್ರು ಸಸಿ ಸತ್ತೋತಾವ್ ಅಂತ ಹಚ್ಚಿಲ್ರಿ. ಅದಕ್ಕೆ ಮಾತ್ರ ಒಂದ್ ತಿಂಗಳು ಮನಿ ಮುಂದೆ ಇಟ್ಕೊಂಡೇವ್ರಿ. ಅಂದ್ರೆ ಈಗೇನು ನೀವು ಸಸಿ ತಂದ ಸಮಯದೊಳಗೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಇರಲಿಲ್ಲ, ಅದ್ ನಾಟಿ ಮಾಡ್ಬೇಕು ಅದ್ರ ನಂತರ ಡ್ರಿಪ್ ಹಾಕ್ಬೇಕು ಅಂತ ನೀವು ಅನ್ಕೊಂಡಿದ್ರಿ. ಅಲ್ಲೇ ಮನೆ ಮುಂದೆ ಒಂದ್ ಟ್ಯಾಕಿ ಅದ್ರ ಗೌರ್ಮೆಂಟ್ ಕಡೆಯಿಂದ್ರಿ ಅದೇ ನೀರ್ ಹಾಕೋತ ಒಂದ್ ತಿಂಗಳು ಅಲ್ಲೇ ಮನೆ ಮುಂದೆ ಸಲಿಯೋಗ್ರಿ ಒಂದ್ ತಿಂಗಳು ಸಲುವುದೇವ್ರಿ. ತಿಂಗಳ ನಂತರ ಮಳೆ ಬಂತು ಅವಾಗ ಹಚ್ಚಿದೇವು ಮತ್ತೆ ಡ್ರಿಪ್ನು ಐದ್ರಿ. ಹಿಂಗೆ ಡ್ರಿಪ್ ಆದ್ಮೇಲೆ ಹಂಗೆ ಹಚ್ಕೋತ ಡ್ರಿಪ್ ಚಾಲು ಮಾಡ್ಕೋತ ದಿನ ನಾವೇ ಹಚ್ಕೊಂಡಿದ್ದೇವ್ರಿ. ಮಾಯಿನ ಗಿಡ ಆದ್ರೂ ಯಾರಿಗೆ ಕೂಲಿ ತಂದಿಲ್ರಿ, ನೀವು ಮನೆಯವರೇ ಕೂಲಿ ಹಚ್ಕೊಂಡ್ರಿ. ಒಂದ್ ಗಿಡ ಹಚ್ಚಬೇಕಂತಂದ್ರೆ 30 ರೂಪಾಯಿ 40 ರೂಪಾಯಿ ಕೇಳತ್ರಿ. ಈಗ ಹಚ್ಚುವಂತ ಸಮಯ ಇರಬಹುದು ಇಲ್ಲ ಅದ್ರ ನಂತರ ಮುಂದ ಅದ್ರದ ದೇಖರೇಖಿ ನಿರ್ವಹಣೆ ಮಾಡುವಂತಹ ವಿಚಾರ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ತೋಟಗಾರಿಕಾ ಅಧಿಕಾರಿಗಳಿರ್ಬಹುದು, ಅವ್ರನ್ನೇನಾದ್ರೂ ನೀವು ಸಂಪರ್ಕ ಮಾಡಿದ್ರೆ ಹೆಂಗ ನಮಗೇನು ಮಾಡಿಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡಿದ್ರಷ್ಟಕ್ಕೆ ನಾವೇ ಒಟ್ಟು ನಮ್ಮ ತಲೆಯಾಗ ಏನೈತ್ರಿ ಒಟ್ಟು ಗಿಡ ಹಚ್ಚಬೇಕು ಎಲ್ಲಿ ಗಿಡ ಹಚ್ಚಬೇಕು ಸ್ವತಃ ನಮ್ಮನ್ನ ನಾವು ಮಾರಬೇಕಮ್ಮ ಒಟ್ಟು ಇದು ಒಂದು ಹೆರ್ಸ್ರಿ. ನಮ್ಮ ಮಂದಿ ಊರಾಗ ಬಿದ್ದು ಮಂದಿ ತಗೊಂಡು ನಾವು ರೊಕ್ಕ ಕೊಟ್ಟು ಎಲ್ಲಿ ತಗೋಬೇಕು. ಈಗ ನಮ್ಮ ಗಿಡಗಳು ಚಲೋ ಬೆಳಿಬೇಕು ಅದಕ್ಕೆ ಏನ್ರೆ ವಿಜ್ಞಾನಿಗಳ ನಮಗೆ ಸಹಾಯ ಅವರಿಂದ ನಮ್ಗೆ ಏನೈತಿಲ್ಲ ಒಟ್ ನಮಗೊಂದ್ ಏನೈತ್ರಿ ಹೆಂಡಿ ಗೊಬ್ಬರ ಹಾಕ್ಬೇಕು ಇದಕ್ಕ ಐತೇನಂತಂದ್ರೆ ನೀರ್ ಬಿಡ್ಬೇಕು ಅಟ್ಟ ನೀರ್ ಬಿಟ್ರೆ ತಾನೇ ಆತದ ಅಮ್ಮದು ಒಂದ್ ಇದು ಐತ್ರಿ ಆಯ್ತು ಎಲ್ರ ಎಲಿಗಳ ಏನ್ರ ಹುಳ ಹೊತ್ತಿಲ್ಲ ತೋಪ್ಪ ಅಂತಂದ್ರೆ ಇಲ್ಲೇ ಮಾರ್ಕೆಟ್ಗೆ ಬರೋದ್ರಿ ಏನದ ಕೇಳದ್ರಿ ಅಲ್ಲಿ ಹಂಗ ಕೇಳಿಗೆ ಸೆಣಿ ಹೋಗಿ ಹೊಡಿತಿದ್ರಿ. ಮುಂದೇನೈತ್ರಿ ಒಂದ್ಸರಿ ರೀ ಇಲ್ಲಿ ನಮ್ಮ ಗಿಡಕ್ಕೆ ಏನೈತ್ರಿ ಗೊನ್ನೆ ಹತ್ತದ ಸರ್ ಗೊನ್ನೆ ಹತ್ತ ಮೇಲೆ ಏನೈತ್ರಿ ಕಾಳಿಕಾ ದುಕಾನ್ದಾಗ ಹೋದೇವ್ರು. ಕಾಳಿಕಾ ದುಕಾನ್ದಾಗ ಹೋದ್ಮೇಕ ಅವ್ರೇನ್ ಹೇಳಿದ್ರಿ ಇಲ್ಲಿ ಏನದ ಕೆವಿಕೆ ಹೋರಿ ಹಿಂಗ ಅಡ್ರೆಸ್ ಬರ್ಕೊಡ್ತೇವು ಹೋಗಿ ಅಲ್ಲಿ ಕೇಳ್ರಿ ರಾಜು ತೆಗ್ಗಳಿ ಸರ್ ಅಂತ ಇರ್ತಾರ ಅವ್ರಿಗೆ ಹೋಗಿ ಒಂದ್ಸರಿ ಭೇಟಿ ಆಗ್ರಿ ನೀವು ಭೇಟಿ ಆದ್ರಂದ್ರೆ ನಿಮ್ ಗಿಡ ಉಳಿಸ್ಕೊತೀರಿ ಇಲ್ಲದ್ರ ಹೊಸ ಗಿಡ ಗೊನ್ನೆ ಅಂತ ಸತ್ತ ಹೋಗ್ತು ಬಿಡ ಸುಮ್ಮನೆ ಒಂದ್ಸರಿ ಭೇಟಿ ಆಗ್ರಿ ನೀವು ಅದಕ್ಕೆ ಏನ್ ಹೇಳ್ತಾರ ಮುಂದಿನ ನಾವು ಮಾಡ್ತೇವ ಅಂತಂದ್ರ ಅವರು ಅಂದಮ್ಯಾಗ ಅದೇ ಅಡ್ರೆಸ್ ಮೇಲೆ ನಾವು ಹೋದ್ರಲ್ಲಿ ಸರ್ ಇದ್ರಿ ಯಾವತ್ತ ಹೋಗಿ ಮಾತಾಡಿದೇವ್ರಿ ಹಿಂಗ ಎಷ್ಟು ಗಿಡ ಅವ ಎಷ್ಟಿಲ್ಲ ಅಂತ ಕೇಳಿದ್ರಿ ಎಲ್ಲಾರಿ ಹಿಂಗವ್ರಿ ಸರ್ ಅಂತ ಹೇಳಿದೇವ್ರಿ. ಅಮ್ಮದವ್ರ ಮುಂದೆ ಏನದ್ರಿ ಅದು ಕೆಮಿಕಲ್ ಬರ್ಕೊಟ್ರಿ ಒಂದ್ ಸರಿ ಕೆಮಿಕಲ್ ಬರ್ಕೊಟ್ರಿ ಅದು ಏನದ ಅಂತಂದ್ರೆ ಹಾಕಿದೇವ್ರಿ. ಹಾಕಿದ್ಮ್ಯಾಗ ಮತ್ತ ಅವ್ರು ನಮ್ದೆಲ್ಲ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರ್ಕೊಂಡ್ರಿ ಸರ್ ಒಂದ್ಸರಿ ನಿಮ್ ಹೊಲಕ್ ತೋಟಕ್ಕೆ ಬರ್ತೇವ ಅಂತಂದ್ರಿ. ತೋಟಕ್ಕೆ ಬಂದ ಪೇರು ಗಿಡ ಅವೆಲ್ಲ ನೋಡಿದ್ರಿ ಮಾವಿನ ಗಿಡ ನೋಡಿದ್ರಿ ನೋಡಿಗೆ ಪೇರು ಗಿಡಕ್ಕೆ ಏನದಂತಂದ್ರಿ ಅವು ಹುಳ ಆಗ್ಬಾರ್ದಂತಂದ್ರೆ ಟ್ರ್ಯಾಪ್ ಕೊಟ್ಟರು ಅವ್ರಿ ಕಡೆಯಿಂದ ಕೆವಿಕೆ ಕಡೆಯಿಂದ ಫ್ರೀ ಕೊಟ್ಟರು ಅವ್ರಿ. ಅಲ್ಲಿಂದ ಏನೈತ್ರಿ ನಮಗ್ ಜರ ಚಲೋ ಅನ್ಸ್ಲತ್ತದ್ರಿ ಕ್ಯಾಪ್ ಕೊಟ್ಟ ಮ್ಯಾಗ್ರಿ ಹುಳ ಹತ್ತೀವಲ್ರಿ ಗ್ರಾಹಕರು ತೊಗೊಂಡ ಮ್ಯಾಗ ಇವೆಲ್ಲ ನಿಮ್ ಕಾಯ್ದ ಹುಳ ಆಗ್ಯಾವ ಹಂಗ ಹಿಂಗ ಅಂತ ಇದು ಹುಳ ಆಗಲಿಲ್ರಿ ಹುಳ ಎಲ್ಲ ಆಗಲ್ಲ ಹೊಂಟತ್ರಿ. ಮುಂದೇನದ ಮಾವಿನಕಾಯಿ ಗೋಲಿ ಆಕಾರದಾಗ ಬಂದ್ ಸೈಜ್ ಅವ್ಕ ಬ್ಯಾರೇನೆ ಬರ್ತಾವ ಕ್ಯಾಪ ಅವು ಕೊಡ್ತೇವ್ರಿ ನೀವು ಬರ್ರಿ ಅಂತಲತ್ತರಿ. ಹಂಗೆ ಬಂದ್ ಕೋತ ಹೋಗೋತ ನಡೆದೇವ್ರಿ. ಮುಂದ್ ಅಲ್ಲಿಂದ ಗೊತ್ತಾಯ್ತಿರೋ ಅದು ಕೆವಿಕೆ ನಮ್ಗೆ ಒಟ್ಟ ಸಂಪರ್ಕ ಇದ್ದಿಲ್ಲ ನಮ್ಗೆ ಏನು ಗೊತ್ತಿದ್ದಿಲ್ರಿ. ಈಗ ಏನದಂದ್ರೆ ಒಟ್ಟ ನಮ್ ಮಾವಿನಕಾಯಿ ಒಟ್ಟ ಹುಳ ಅಮ್ಮದೇ ಇಲ್ರಿ ಹುಳ ಅನ್ನೋದೇ ಇಲ್ಲ. ಇವತ್ತಿಗೆ ಯಾರು ಹಿಂಗ ಹುಳ ಆಗ್ಯಾವಪ್ಪ ಮಪ್ಪಳೆ ಇಲ್ರಿ ನಾವು ನೋಡಿದೇವ್ರಿ ಹುಳ ಇಲ್ರಿ. ಅಲ್ಲಿಂದ ಏನದಂತಂದ್ರೆ ಮಾತ್ರ ಮ್ಯಾಂಗೋ ಸ್ಪೆಷಲ್ ಸ್ಪ್ರೇ ಮಾಡ್ಬೇಕಂತಂದ್ರೆ ಮುಂದಿದ ಏನದಂತಂದ್ರೆ ಇವು ಕೆಮಿಕಲ್ ಏನ್ ಬಿಟ್ಟಿರ್ ಸರ್ ಅಲ್ಲಿಂದ ಕೆವಿಕೆ ಬಂದೇವ್ರಿ. ಅವಾಗ ಏನದಂತಂದ್ರೆ ಅವು ಕೆಮಿಕಲ್ ಅಮ್ಮದು ಯೂಸ್ ಮಾಡೋದು ಬಿಟ್ಟಿವಿ ಸರ್. ಮೊದ್ಲು ಏನ್ ಉಪಯೋಗ ಮಾಡಿದ್ರೆ ಅಷ್ಟೇ ಖರೆ ಹಾವು ಏನ್ ಮಾಡಿದ್ ಅಷ್ಟೇ ಖರೆ ಅಷ್ಟು ಮಾಡಿದ್ರಿ. ಅಲ್ಲಿಂದ ಮುಂದೆ ಏನದ ಹೂವ ಹೊಂಟತ್ರಿ ಕಾಯಿ ಕೂಡ್ಲತ್ತವ್ರಿ. ಅವಾಗ ಏನದ ಗ್ರೂಪ್ನಾಗ ಆ್ಯಡ್ ಮಾಡಿದ್ರು ನಮಗ್ರಿ ಗ್ರೂಪ್ನಾಗ ನಾವು ಫೋಟೋ ಹಾಕ್ಲತ್ತೇವ್ರಿ ಗಿಡದ್ರಿ. ಅದೇನದ ಏನು ಸ್ಪ್ರೇ ಮಾಡ್ಬೇಕು ಆಯ್ತು ಡೆಮೋ ಕೊಟ್ರಿ ಒಂದು 2 ಸರಿ ರೀ ಮ್ಯಾಂಗೋ ಸ್ಪೆಷಲ್ ರೀ ಕೊಟ್ಟಮ್ಯಾಗ ನಮಗೆ ಚಲೋ ಅನಿಸ್ತು ರೀ. ಅಲ್ಲಿಂದ ರೀ ಈಗೇನದಂತಂದ್ರೆ ಒಂದೊಂದು ಸರಿ ರೀ ಒಂದು 10-10 ಪ್ಯಾಕೆಟ್ ಹೊಡ್ಲೈತೇವ್ರಿ. ಅಲ್ಲ ಈಗ ನೀವು ಕೆಮಿಕಲ್ ಬಿಟ್ಟಿರಿ ಅಂತಂದ್ರಲ್ಲ ಮತ್ತೀಗ ಏನ್ ಮಾಡ್ತೀರಿ ಮತ್ತೆ ಕೆಮಿಕಲ್ ಬಿಟ್ಟು ಬೇರೆ ಏನು ಸುಣ್ಣಾರಿ ಸುಣ್ಣಾರಿ ಆಯ್ತು ಈಗ ಏನದಂತಂದ್ರೆ ತೆಳಗೀಗ ಅವು ಗನ್ನಿ ಆಯ್ತು ಬರ್ಲಿ ಅಂತ ಹೇಳಿದ್ವಲ್ಲ ಸರ್ ಆಗ ಬೇರೆ ಬೆಸನಿ ಅವು ಏನದಂತಂದ್ರೆ ಹಾಕಂತಂದ್ರೆ ಅವು ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕ್ತಾರೆ ಅವು ಬ್ಯಾಲದೊಳಗೆ ಕಲಸಿ ಗಸಿ ಹಿಂಗೆ ಹಾಕ್ಬೇಕ್ರಿ ಅಂತ ಹೇಳಿದ್ರಿ. ಅವಾಗ ಹೇಳಿದ್ ಅವು ಹಾಕ್ಲತ್ತ ಸರ್ ಕಂಟ್ರೋಲ್ ಅದ ರೀ ಕಂಟ್ರೋಲ್ ಅದ ಮತ್ತೆ ಪರಿಸರಕ್ಕೂ ಅದು ಬಹಳ ಚಲೋ ಅದ. ಕೆಮಿಕಲ್ ಇರಲಾರ್ದಂತಹ ಏನು ಹಣ್ಣು ತಯಾರಾಗ್ತಾವಲ್ಲ ಅದು ನಮ್ಮ ಗ್ರಾಹಕರಿಗೆ ವಿಶ್ವಮುಕ್ತವಾದಂತ ಒಂದು ಉತ್ಪನ್ನ ನೀವು ಕೊಡ್ತಾ ಇದ್ದೀರಿ. ಈಗ ಎಷ್ಟು ವರ್ಷದಿಂದ ಇದನ್ನ ಉಪಯೋಗ ಮಾಡಾಕತ್ತೀರಿ ನೀವು? ಯಾವ್ದು ಸರ್ ಏನ್ರಿ ಒಂದ್ 3 ವರ್ಷ ಆಗಿತ್ತು ಸರ್ ನಾವು ಗಿಡ ಹಚ್ಚ್ರಿ. ಮೂರು ವರ್ಷದ ನಂತರ ಗೊನ್ನಿ ಹತ್ತೋತಿದ್ವು ಅಂತಂದ್ರೆ ಗಿಡ ಒಣಗ್ಲತ್ತ ಸರ್, ಒಣಗಲತ್ತತ್ರಿ ಎಲಿಗಳು ಏನದಂದ್ರ ಪೂರ ಸುಟ್ಟಂಗಲತ್ತ ಸರ್, ಪಂಟೆ ಒಣಗ್ಲತ್ತವ್ರಿ. ಹಿಂಗಾಗದು ನಾವು ಇಲ್ಲಿ ಬಂದೇವ್ರಿ ಸರ್. ಅಲ್ಲಿ ಬಂದ ಮ್ಯಾಕ್ರ ಅವ್ರು ಅಲ್ಲಿ ಕಳಿಸಿದ್ರು ನಮಗ್ ಸಡಲ್ ಅಂತ ಇದು ಏನದಂತಂದ್ರೆ ಇದು ಆಗಲ್ರಿ, ಅದು ಕೆಮಿಕಲ್ ಯೂಸ್ ಮಾಡಿದ ಮ್ಯಾಗ್ರಿ ಮುಂದ್ ನಂಬಲ್ ಮತ್ತೆ ಬರ್ರಿ ನೀವು, ನಾವ್ ಹೇಳ್ತೇವ್ರಿ ನಿಮ್ಗ. ಅಮ್ಮದ್ರು ಒಂದ್ಸರಿ ವಿಸಿಟ್ಗು ಬಂದ್ರಿ ಸರ್, ಅವ್ರು ಬಂದು ನೋಡಿ ಕೇಸಿ ಇದಕ್ಕೆ ಸುಣ್ಣ ಹಚ್ಬೇಕ್ರಿ ಅಂತಂದ್ರು. ಕಟಿಂಗ್ ಮಾಡಿದ್ಮ್ಯಾಕ ಏನಂತಂದ್ರೆ ಅದಕ್ಕೆ ಮತ್ತೆ ಸುಣ್ಣ ಹಚ್ರಿ, ನಾವೆಲ್ಲ ಹೇಳದ್ರಿ ಸರ್ ಯಾಕಲಕ್ಕೆ ಸರ್ ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ನಾವೀಗ ನಡೆದೇವೆ ಸರ್. ಅಡ್ಡಿಲ್ಲ, ಈಗ ಮೂರು ವರ್ಷದ ನಂತರ ನೀವು ಯಾವುದೇ ಕೆಮಿಕಲ್ ಉಪಯೋಗ ಮಾಡೋದನ್ನ ಬಂದ್ ಮಾಡಿದ್ರಿ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ರಿ, ಸೂಕ್ಷ್ಮಣಗಳನ್ನು ಉಪಯೋಗ ಮಾಡ್ತಾ ಇದ್ರಿ, ಆಮೇಲೆ ರಸಗೊಬ್ಬರ ಯಾವ್ದು ಕೊಟ್ಟಿಲ್ಲ ನೀವು ಗಿಡಗಳಿಗೆ? ಮೊದ್ಲು ಕೊಟ್ಟಿದ್ರಿ? ಮೊದಲು ಕೊಟ್ಟಿದ್ದೇವೆ ಸರ್. ಮತ್ತೆ ಈಗೇನು ಕೊಡ್ತಾ ಇಲ್ಲ, ಮತ್ತೆ ಅದ್ರ ಬದಲು ಏನ್ ಮಾಡ್ತಾ ಇದ್ರಿ? ಹೆಂಡೆ ಗೊಬ್ಬರ ಕುರಿ ಅವ್ರ ಸರ್ ಮನೆಯವ್ರ, ಒಂದ್ 20 ಕುರಿ ಅವ್ರಿ, ವರ್ಷಕ್ಕೊಂದ್ 2 ಟ್ರಿಪ್ ಗೊಬ್ಬರ ಬೀಳ್ತೇವೆ ಸರ್. ಅದು ಇಟ್ರಿ ಬೇರೆದವ್ರ ಬಲ್ಲಿ ಒಂದ್ 2 ಟ್ರಿಪ್ ಹೆಂಡೆ ಗೊಬ್ಬರ ತೂತೇವ್ ಸರ್, ಅದು ಎರಡು ಮಿಕ್ಸ್ ಮಾಡ್ತೇವ್ರಿ. ಏನದಂತಂದ್ರೆ ಅದೇ ಹಾಕ್ತೇವೆ ಸರ್. ಈಗ ಒಟ್ಟ ಎಷ್ಟು ಗಿಡಗಳು ನಿಮ್ಮಲ್ಲಿ ಇರುವ? 350 ವರ್ಷ ಸರ್. 350 ಗಿಡಗಳು ಅದಾವ. ಈಗ ವಯಸ್ಸು ಏನಾಗ್ಯದ? 9 ವರ್ಷ. 9 ವರ್ಷ. 9 ವರ್ಷದೊಳಗೆ ಈಗ ಎಷ್ಟು ಬೆಳೆ ತಗೊಂಡ್ರಿ ನೀವು? ಈಗ್ರಿ ನಾವು 5 ಬೆಳೆ ತಗೊಂಡಿದ್ದೇವೆ ಸರ್. 5 ಬೆಳೆ ತಗೊಂಡಿರಿ. ಯಾವ್ಯಾವ ತಳಿ ಅದಾವ ನಿಮ್ಮಲ್ಲಿ ಈಗಾಗಲೇ ಹೇಳ್ದಂಗ ನೀವು? ದಶರಿ ಅದರಿ, ದಶರಿ ಮಲ್ಲಿಕ ಅದರಿ, ಕೇಸರ್ ಅದರಿ, ಹಿಮಾಯತ್ ಅದರಿ, ನಾಲ್ಕು ಐಟಮ್. ಹೌದಾ? ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ ಒಂದು ವರ್ಷದೊಳಗ ಎಷ್ಟು ಇಳುವರಿ ನೀವು ತಗೊಂಡಿರಿ, ಎಷ್ಟು ನಿಮ್ಗ ಆದಾಯ ಬಂದದ? ಆದಾಯ ಸರ್ 2 ಲಕ್ಷ ಆಗ್ಯದ್ರಿ. 2 ಲಕ್ಷ ಆಗ್ಯದ? ಯಾವಾಗಿಂದ ಅದು 2 ಲಕ್ಷ ಆಗಿತ್ತು? ಈಗ ಇದೇ ವರ್ಷದಿಂದ ಸರ್, ಇದು ಪ್ರೆಸೆಂಟ್ ಈಗ ಆಗಿದ್ರಿ, ಕಳೆದ ಸೀಸನ್ ಒಳಗ ಆಗಿತ್ತು. ಈಗ ಜುಲೈದಲ್ಲಿ ಸರ್, ಇದು ಜೂನ್ ದಾಗ ಮಾಡಿದೆ ಸರ್, ಲಾಸ್ಟ್ ಎಂಡ್ ಆಯ್ತ್ರಿ. 2 ಲಕ್ಷ 2 ಎಕರೆಯಿಂದ ನೀವು ಬಂದ್ರಿ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತ ಅವಕಾಶಗಳು ಇದೆ. ಈಗ ಒಂದ್ ಗಿಡದೊಳಗೆ ನೀವು ಲೆಕ್ಕ ಹಾಕಿದ ಪ್ರಕಾರ ಎಷ್ಟು ಹಣ್ಣಾಗ್ಯಾವ ಸರ್? ಒಂದ್ ಗಿಡಕ್ಕೆ ಅಂತಂದ್ರ ಬೇರೆ 50-60 ಆತಾರಿ. 50-60 ಆತ ಸರ್ ಒಂದ್ ಗಿಡಕ್ಕೆ? ಸುಮ್ಮನೆ ಇಲ್ಲಂದ್ರ 50 ಕೆಜಿ ತನ ಭೀ ಬರ್ತಾವ್ರಿ, 20 ಕೆಜಿ ಬರ್ತದೆ, ಯಾವ 10 ಕೆಜಿ ಬರ್ತಾರಿ, ಯಾವ್ದು 5 ಕೆಜಿ ಬರ್ತದೆ, ಅಂದ್ರೆ ಇದೇ ಸೇಮ್ ಲೆವೆಲ್ ಅಂತ ಬರಲ್ರಿ ಸರ್. ಈಗ ವಿಜ್ಞಾನಿಗಳು ಹೇಳೋ ಪ್ರಕಾರ, ಈಗ ವಿಜ್ಞಾನಿಗಳು ಬಂದು ಇದು 50 ಹಣ್ಣುಗಳು ಏನಾಗ್ತಾ ಇದಾವ, ಇದು ಇನ್ನೂ ಕಡಿಮೆ ಅದ, ಇನ್ನೂ ಹೆಚ್ಚಿಗೆ ಆಗ್ತದ ಅಂತ ಹೇಳಿ ಏನಾರು ಹೇಳ್ತಾ ಇದ್ದಾರೆ? ಕಟಾವ್ ಮಾಡ್ಬೇಕ್ರಿ, ಇದ್ರೊಳಗೆ ಬಿಸಿಲು ಸೂರ್ಯನ ಕಿರಣಗಳು ಏನಂತಂದ್ರೆ ಒಳಗೆ ಹಿಂಗ್ ಇದು ಆಗ್ಬೇಕಂತ ಹೇಳ್ತಾರೆ. ಕಟಾವ್ ಹೇಳಿದ ಪ್ರಕಾರ ಮಾಡಿದೇವ್ರಿ. ಸಾಯಮ್ಮ, ನೀವು ಏನೇನ್ ಕೆಲಸ ಮಾಡ್ತೀರಿ ನೀವು ತೋಟದೊಳಗ? ತೋಟದೊಳಗ ಅದು ಸದಿ ಕಳಿತೀವ್ರಿ, ಆಯ್ತು ಪಂಟೆ ಪಿಂಟೆ ಎಲ್ಲ ಕಡ್ದೇವ್ ತೆಗೆದು ಹಾಕ್ತಿವ್ರಿ. ಅವು ಕಲ್ಲವರಿ, ಹೊಲ್ದಾಗ ಕಲ್ಲು ಐತೆವು, ಕೆಂಗಾರ ಇದ್ದು ಅದೆಲ್ಲ ನಡಿಲಾಗ ಬರ್ತಿವಲ್ಲ, ಹಣ್ಣು ಹಣ್ಣಾಗಿ ಬಿದ್ದರು ಬಿ ಅವು ಒಡಿಲತ್ತವ್ರಿ. ಹೊಸು ಮಕ್ಕಳು ಕೆಂಗಲ್ ಇದ್ದು ಆಯ್ದಿದೆ, ಮಕ್ಕಳು ತಗೊಂಡು ಸೊಸಿ ಮಗ ಮಗಳು ನಾವು ಎಲ್ಲ ಅದೆಲ್ಲ ಕೆಲಸ ಮಾಡ್ಕೋತೀವ್ರಿ ನಾವು ಇದ್ದಿದ್ದು. ಅದು ಆದ ನಂತರ ಅದೇ ಭಾರಿ ಕೆಲಸನೇ ನೋಡ್ರಿ, ಮತ್ ಕೈಯಾಗ ದುಡ್ಡು ಬೇಕಾದ್ರೆ. ಈಗ ವೃತ್ತಿ ಮತ್ತೆ ನಾವು ಎರಡೂ ಮಾಡ್ಕೊಂಡೇ ಹೋಗ್ಬೇಕಲ್ಲ, ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಈಗ ನೀವು ಬಾರ್ಗಿ ಮಾಡಿದ್ದಕ್ಕ ಮಾವಿನ ಗಿಡಗಳನ್ನ ಬೆಳೆದ್ರಿ, ಮಾವಿನ ಗಿಡಗಳಿಂದ ಮತ್ತೆ ನಿಮಗ ಜೀವನ ಸ್ವಲ್ಪ ಹಗುರ ಆದಂಗ ಆಗ್ತದ. ಹೌದಾ? ಈಗ ನಿಮಗೆ ಏನ್ ಅನಿಸ್ತದಮ್ಮ, ಈಗ ಮಾವಿನ ಗಿಡಗಳನ್ನ ಬೆಳೆದ್ರಿ, ಒಂದ್ ಒಳ್ಳೆ ಆದಾಯ ಅಂದ್ರ ಗ್ಯಾರಂಟಿ ಆದಾಯ ಆದಂಗ ಆಯ್ತದ, ಗ್ಯಾರಂಟಿ ಆಯ್ತದ ನಿಮಗ ವರ್ಷದೊಳಗೆ ಇಷ್ಟು ಬರ್ತದಪ್ಪ ನಾವು ಚಲೋ ಕೆಲಸ ಮಾಡಿದ್ರ ಅಂತೇಳಿ. ಹೌದ್ರಿ. ಈಗ ನಿಮಗೇನ್ ಅನಿಸ್ತದೆ, ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ, ಮುಂದ್ ಮಾವಿನ ಗಿಡಗಳನ್ನ ಬೆಳಿತೀವಿ ನಮಗ್ ಹಿಂಗ ಆದಾಯ ಬರ್ತದ ಅಂತ ಯಾವಾಗ ವಿಚಾರ ಮಾಡಿದ್ರಿ ನೀವು? ಮಾಡಿದಿಲ್ರಿ. ಮಾಡಿದಿಲ್ಲ ಅಂದ್ರ ಪೈ ಊರಿಗೆ ಹೋಗಿದೇವು, ಮಂದಿ ಹೊಲ್ದಾಗ ಯಾಕೆ ಮಾಡ್ಕೋಬೇಕಂತ ನಮ್ಮ ಹೊಲದಾಗೆ ಮಾಡ್ಕೊಂಡ್ರೆ ಆತದಪ್ಪ ಅಂತ ಕೇಸಿ ಮಾಡ್ಕೊಂಡಿವ್ರಿ ನಾವು. ಅದನ್ನು ಆತದ ಇದನ್ನು ಆತದ ಅಂತ ಬರೀ ಹೊಲ್ದಾಗೆ ಇದ್ದೀವ್ರಿ ನಾವು, ಊರ್ ಬಿಟ್ಟು ಊರ ಮನೆ ಇದ್ದರು ಬಿ ಅಲ್ಲೇ ಹೊಲ್ದಾಗೆ ಉಳಿದು ಸಲ್ಕೊಂಡಿವ್ ನೋಡ್ರಿ ಇದು ಮಾಡ್ಕೊಂಡಿದ್ದೇವೆ. ನೀವು ಹೊಲ್ದಾಗ ಇದ್ರೆ ಏನಾಗ್ತದ, ಪೂರ್ತಿ ನಿಗಾ ಹೊಲದ ಮೇಲೆ ಇರ್ತದ, ಏನ್ ಕೆಲಸ ಮಾಡ್ಬೇಕು ಟೈಮ್ ಟು ಟೈಮ್ ಕೆಲಸ ಮಾಡಕ್ ಆಗ್ತದ. ಈಗ ವಿಜ್ಞಾನಿಗಳು ಏನ್ ನಿಮಗ ಮಾಡಂತ ಹೇಳ್ತಾರ ಅದನ್ನೇ ನೀವು ಅನುಸರಿಸ್ತಾ ಇದ್ರಿ, ಎಲ್ಲಾ ಪ್ರತಿಯೊಂದು ಹಂಗೆ ಮಾಡ್ತಾ ಇದ್ರಿ. ಪೈಲೇರಿ ಕಡದಿಗಸಿ ಹಿಂಗ ಹುಲ್ಲ ಹಾಕಬೇಕಂತಂದೇವ್ ಸರ್, ಮಾಡಿದೇವ್ರಿ. ಈ ವರ್ಷ ಒಂದ್ ಜರ ಗಿಡದ ಮ್ಯಾಗಿಂದ ಹಣ್ಣ ಇದು ಮಾಡಿದೇವ್ ಸರ್, ಗಿಡದ ಮೇಲೆ ಹಣ್ಣು ಮಾಡಿ, ಗಿಡದ ಮೇಲೆ ಹಣ್ಣಾಗಿದೆ ಬಿದ್ದಿದೆ ಏನದಂತಂದ್ರೆ ಅದ ಸಲುವಾಗಿ ಕಲ್ಲ ಇದೆ ಸರ್. ಭೂಮಿ ಮೆತ್ತಗಿತ್ತಂದ್ರೆ ಕಾಯಿ ಬಿದ್ದಿರ್ತಲ್ರಿ, ಅದಕ್ಕೆ ಏನಾಗಲ್ ಸರ್, ಅಂದ್ರೆ ಥೋಡೆ ಹೆಂಗನು ಮಾಡಿದೇವ್ರಿ, ಥೋಡೆ ಹೆಂಗ್ ಮಾಡ್ನು ಮಾರಿದೇವ್ ಸರ್. ಯಾಕಂತಂದ್ರೆ ಇದ್ರಿ ಗಿಡದ ಮ್ಯಾಗಿಂದ ಹಣ್ಣ ಬಹಳ ಮಂದಿ ಕೇಳ್ತಾರ ಜರ್. ಈಗ ನಾವು ಹುಲ್ಲ ತಂದ್ ಹಾಕ್ತಿವ್ರಿ ಅದನ್ನ ಕೇಳ್ತಾರ್ರಿ, ಎರಡೂ ಟೆಸ್ಟಿಂಗ್ ಅದಾರಿ. ಆದ್ರೆ ಹೆಚ್ಚಿಗೆ ರುಚಿ ಬರ್ತದ ಅದನ್ನೇನಾದ್ರೂ ಹೇಳಾರ ಗ್ರಾಹಕರು ಹಣ್ಣಾಗಿದ್ದು ಹೆಚ್ಚಿಗೆ ರುಚಿ ಅದ ಅವನೇ ಬೇಕು ನಮಗೆ ಹೌದಲ್ಲ. ನಿಮ್ಮ ತೋಟಕ್ಕೆ ಬಂದು ಹೋಯ್ತಾರ? ತೋಟಕ್ಕೆ ಬರ್ತಾರ್ರಿ. ತೋಟಕ್ಕೆ ಬರ್ತಾರ, ಊರ ಮನೆ ಅದರಿ, ಊರ ಮನೆಯಾಗ ಇಡ್ತೇವ್ರಿ. ಮನೆಗೆ ಬರ್ತಾರ? ಹೌದಾ? ನೀವೆಲ್ಲಿ ಕಳಿಸೋದಿಲ್ಲ ಮಾರಾಟ ಮಾಡಕ್ಕೆ? ಇದು ಕೊಡಲ್ರ ಸರ್, ಕೊಡೋದಿಲ್ಲ. ಈಗ ಏನಾದ್ರೂ ರೋಡಿಗ್ರಿ ನಮ್ಮ ತಯಾರು ಕೊಡ್ತಾರ್ರಿ. ಈ ಊರಾಗ ರಡಗಲ್ನಾಗ ಏನಾದ್ರೂ ಯಾರನ್ನೂ ಹೇಳಲಾಗ್ರಿ, ಫೋನ್ ಮಾಡ್ತಾರ್ರಿ, 10 kg ಬೇಕ್ರಿ, 1-5 kg ಬೇಕು ನಮ್ಗೆ ಅಂದ್ರಂತಂದ್ರೆ ಹಿಂಗ ಒಯ್ದವ್ರ ಮನೆ ತನಕ ಕೊಡೋದ್ರಿ. ಈಗ ಈ ಕಡೆ ಗುಲ್ಬರ್ಗ ಯಾರ ಫೋನ್ ಹಚ್ತಾರ್ರಿ, 1-20 kg ನಮ್ಗೆ ಕಳ್ಸಪ್ಪ ಗಾಡಿ ಗಿಟ್ಟ ಅಂತ. ಆ ಟೆಂಪೋದಾಗ ಗಿಟ್ಟಿಗೆಸ್ ಅವ್ರ ನಂಬರ್ ಅದು ವಾಟ್ಸ್ಆಪ್ ಹಾಕ್ಬಿಡದ್ರಿ, ಅವ್ರು ಫೋನ್ ಪೇ ಮುಖಾಂತರ ಅವ್ರು ದುಡ್ಡು ಕಳಿಸ್ತಾರ್ರಿ. ಆಯ್ತು, ಆ ಕಡೆ ಚಿಂಚೋಳಿ ರೀ, ಆ ಕಡೆ ಅಲ್ಲೇ ಲೋಕಲ್ನ ಹುಲ್ಸ್ಗೊಡ್ ಸುಂಟಾಣ್ರಿ, ಕಾಳಿಗಿತ್ತನ ಕೊಟ್ಟು ಕಳಿಸ್ತೀವಿ. ಕಾಳಿಗಿತ್ತನಾರ ನಮ್ಮ ಗಾಡಿ ಮೇಲೆ ಒಯ್ದು ಕೊಟ್ಟು ಬರ್ತೇವ್ರಿ, 80-70 kg ಅಲ್ಲೇ ನಮ್ಮ ಗೇಟಿಗೆ ನಾ ಕುಂತು ಮಾಡ್ತೀನಿ. ಅಂದ್ರ ಮಂದಿಗೂ ಗೊತ್ತಾಗ್ಯದ ಈಗ ನಿಮ್ಮಲ್ಲಿ ಮಾವಿನ ಹಣ್ಣು ಸಿಗ್ತಾವ ಅಂತ ಹೇಳಿ. ಮತ್ತ ಸಾವಯವ ಅದಾವ ಅಂತ ಹೇಳಿ ಅವರಿಗೆ ಖಾತ್ರಿ ಅದ? ಸಾವಯವ ಮಾವಿನ ಹಣ್ಣು, ರುಚಿ ಮಾವಿನ ಹಣ್ಣನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಗ್ಯಾರಂಟಿ? ಗವರ್ಮೆಂಟ್ ಹಾಸ್ಪಿಟಲ್ ಅದರಿ, ಆಯ್ತು, ಬ್ಯಾಂಕ್ ಅದರ್ ಸರ್, ಅವ್ರೆ ಅಂದ್ರ ಅವ್ರ ನಾವ್ ಗುಲ್ಬರ್ಗ ತೊಗೊಂಡು ತಿಂದೇವ್ ಕರೆಯಪ್ಪ ಅಂತಂದ್ರೆ ಈ ಟೇಸ್ಟ್ ಇಲ್ಲ ಅಂದಿಗೆ ಸರ್. ಒಬ್ಬರು ತಿಂದ್ರಿ, ನಾವ್ ಸ್ಟಾಫ್ ನಾಗ ಎಷ್ಟ್ ಬಂದ್ರೆ ಹೊಸ ಮಂದಿಗೆ ಇಸ್ಕೊಟ್ರು. ಈ 3 ವರ್ಷ ಆಯ್ತ್ರಿ ಕಂಟಿನ್ಯೂ ನಮಗ್ರಿ, ಬ್ಯಾಂಕಿಂದ್ರಿ ಒಂದು ದವಾಖಾನಿ ರೀ, ಕಂಟಿನ್ಯೂ ನಡದ್ರಿ. ಅದ್ರೊಳಗೆ ನೀವು ಈಗೇನು ಸೋಶಿಯಲ್ ಮೀಡಿಯಾದ ಗ್ರೂಪ್ ನೊಳಗ ಮಾವಿನ ಹಣ್ಣು ಬಂದಾವ ಅಂತ ಹೇಳಿ ಹಾಕಿರ್ತೀರಿ, ಅದರಿಂದ ಕೂಡ ನಿಮಗೆ ವ್ಯವಹಾರ ಆಗ್ತದ? ಗ್ರೂಪ್ ಅದಲ್ ಸರ್, ಕೆ ಗ್ರೂಪ್ ನಾಗ ಹಾಕ್ತೇವ್ರಿ. ಕೆ ಗ್ರೂಪ್ ನಾಗ ಎಷ್ಟು ಸರಿ ತೊಂಬಾ ಅಂತಂದ್ರೆ ನಾವು ತರ್ಲಕ್ ಯಾಕಂತಂದ್ರೆ ಊರಾಗೆ ಕುಡ್ಲಕ್ ಇದು ಆಗಲ್ಲ ಸರ್, ಕಡಿಮೆ ಬೀಳತ್ತ. ಹಿಂಗಾಗಿ ಬಂದಿಲ್ರಿ ಸರ್, ಎಷ್ಟ್ ಸರಿ ಹೇಳ್ಯಾರಿ, ಒಂದ್ 2 ಸರಿ ಸುಮ್ ತಂದಿಗೆ ಸೊ ಒಂದ್ ಸರಿ ಹೋಗ್ನಿ ಅಂತಂದ್ ಹೇಳಿದ್ರಿ, ಅಂದ್ರೆ ಬರ್ಲಕ್ ಆಗಿಲ್ರಿ. ಮುಂದಿನ ವರ್ಷನೊಳಗೆ ನೋಡ್ಬೇಕಂಬದು ಆಸೆ ಅದ್ರಿ ಸ್ವಲ್ಪ. ಒಳ್ಳೇದು ಸಾಯಂ ಅವರೇ ಮತ್ತೆ ನರಸಪ್ಪ ಅವರೇ, ಬಹಳ ಅದ್ಭುತವಾದಂತಹ ಒಂದು ಪ್ರಯತ್ನ ತಾವು ಮಾಡಿರಿ. ಒಂದು ಸ್ವಾವಲಂಬಿ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕು ಅನ್ನುವಂತ ವಿಚಾರದೊಳಗ ನಿಮ್ಮನ್ನ ನೋಡಿ ಬಹುಶಃ ನಮ್ಮ ಯುವ ಮಿತ್ರರು ಕೂಡ ಕಲಿಬೇಕಾಗಿದೆ. ಯಾರಾದರೂ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಹೇಳ್ತೀರಿ? ಹಾ ಸರ್, ಹೇಳ್ರಿ. 9845-8391-89. ಆತ್ಮೀಯರೆ, ನರಸಪ್ಪ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845-8391-89. ಈ ನಂಬರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರೇ ಮತ್ತ ನರಸಪ್ಪ ತುಕಾರಾಮ್ ರೇಕುಳಿಗೆಯವರೇ, ಇಲ್ಲಿ ತನಕ ನಿಮ್ಮ ಮಾವಿನ ಕೃಷಿಯ ಅನುಭವಗಳನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದರೊಳಗೂ ಯಾವ ರೀತಿ ಮಾವಿನ ಕೃಷಿಗೆ ಬಂದ್ರಿ ಅನ್ನೋದಕ್ಕೆ ಕೂಡ ತಮ್ಮ ವೃತ್ತಿ ಬದುಕಿನ ಅನುಭವಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಒಂದಕ್ಕೊಂದು ಪೂರಕ ಆಗಿ ಕೆಲಸ ಮಾಡಿದ್ರೆ ನಾವು ಸಾಧಿಸಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅದ. ಜಮೀನು ಸ್ವಲ್ಪ ಇದ್ರೂ ಕೂಡ ಅದರೊಳಗೆ ನಾವು ಶ್ರಮ ವಹಿಸಿದ್ರೆ, ಬದ್ಧತೆಯಿಂದ ಕೆಲಸ ಮಾಡಿದ್ರೆ, ಮತ್ತೆ ಒಂದು ಗುರಿ ಇಟ್ಟುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಛಲದ ಜೊತೆಗೆ ನಾವು ಕೃಷಿ ಮಾಡಿದ್ರೆ ಇವತ್ತಿನ ದಿವಸ ಎಲ್ಲಾ ರೈತರು ಯಶಸ್ವಿ ಆಗ್ತಾರ ಅನ್ನುವಂಥ ಒಂದು ಮಾತೇನದ, ಅದಕ್ಕೆ ನೀವು ನಿಮ್ಮ ಒಂದು ಪ್ರಯತ್ನಗಳೇ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಗಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಗಿ ಹಾಗೂ ನರಸಪ್ಪ ತುಕಾರಾಮ್ ರೇಕುಳಗಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರಯ್ಯ ಸುರುಳಿ. ಈಗ ಕೆಲವು ಜನಪದ ಗೀತೆಗಳು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ನಾರಾಯಣ ಸ್ವಾಮಿ ಅವರು ಹಾಡಿರುವ ಕೆಲವು ಜನಪದ ಗೀತೆಗಳು. ಮೊದಲು ನೆನೆದೆವು ಸ್ವಾಮಿಲಿಂಗ ಮೂರ್ತಿ ಕಳಿಂಗನ ದಂಡೇ ವಿನಾಯಕ ಬೆನವಣ್ಣ ದಂಡೇ ವಿನಾಯಕ ಬೆನವಣ್ಣ ಸ್ವಾಮಿಯ ಲೇಸಾದ ಪದವ ಕಲಿಸಯ್ಯ ದಂಡೇ ವಿನಾಯಕ ಬೆನವಣ್ಣ ಸ್ವಾಮಿಯ ಲೇಸಾದ ಪದವ ಕಲಿಸಯ್ಯ ಓ ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಷಯಪುರ ಆಕಾಶವಾಣಿ 101.8 FM. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.